ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಕಾರವಾರದಲ್ಲಿ ನೌಕಾಪಡೆಯ ತಾಲೀಮು ಪ್ರದರ್ಶನ. ರಾಜ್ಯಾದ್ಯಂತ ನಾಳೆಯಿಂದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಈಗ ಕೇಳಿ ಕಿಸಾನವಾಣಿಯಲ್ಲಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀಕೃಷ್ಣ ಪಾರಿಜಾತ. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀ ಕೃಷ್ಣ ಪಾರಿಜಾತ. ಭಾಗವತರು ಅಗರಿ ಶ್ರೀನಿವಾಸ ಭಾಗವತ್, ಚಂಡೆ ದೀವಾಣ್ ಭೀಮಭಟ್ಟ, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ನಿರೂಪಣೆ ಪರಮೇಶ್ವರ ಐತಾಳ. ಕರದೊಳ್ಳು ಪರಶು ಪಾಶಾಂಕುಶಧಾರಿಗೆ ಹರುಷಗೆ ಭಕ್ತರ ಪೊರೆವವರಿಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಗಜಮುಖದ ಬಗೆ ಗಣಪಗೆ ಆರತಿಯತಿರೆ ಪಾರಿಜಾತದ ಕೆಲವು ಪದಗಳು. ನಾರದ ಮುನಿಯು ಶ್ರೀಕೃಷ್ಣನಿಗೆ ಕೊಟ್ಟ ಪಾರಿಜಾತ ಪುಷ್ಪವನ್ನು ತನ್ನ ಮಡದಿ ರುಕ್ಮಿಣಿಗೆ ಕೃಷ್ಣನು ಮುಡಿಸಿದನ್ನು ಕಂಡು ದೂತಿಯೋರ್ವಳು ಸತ್ಯಭಾಮೆಯಲ್ಲಿ ಅದನ್ನು ತಿಳಿಸಿದ. ರಾಗ ಕಲ್ಯಾಣಿ, ತಾಳ ಅಷ್ಟ ಮತ್ತು ತ್ರಿಪುಡೆ. ಆ ಹೇಳಿ ಯಾರು ಯೋಗ್ಯರಲ್ಲ ಎಂದು ದೂತಿಯು ಕಂಡುದನ್ನು ದೃಢಪಡಿಸಿದನ್ನು ಸತ್ಯಭಾಮಿಯು ಕೇಳಿ ದುಃಖಿಸಿದುದು. ರಾಗ ಇಂದೋಳ ಜಂಪೆತಾಳ ಮತ್ತು ತೋಡಿಯಲ್ಲಿಯೂ ಜಂಪೆತಾಳ. ಸತ್ಯಭಾಮೆಯ ದುಗುಡವನ್ನು ದೂತಿಯೋರ್ವಳು ಶ್ರೀಕೃಷ್ಣನಿಗೆ ತಿಳಿಸಿದುದು. ರಾಗ ಮಧ್ಯಮಾವತಿ, ತಾಳ ಏಕ ಮತ್ತು ತ್ರಿವುಡೆ. ಸ್ವಾಮಿ ಕೇಳೆಣ್ಣ ಭಿನ್ನ ಪವನ್ ಕರುಣರಲಿ ಪವ ಕರುಣರಲಿ ಆಮಾದೇವಿ ಗತ ಬಹಳ ನಿಲ್ಲಿರಲಿ ಈ ಮಾತು ಪುತಿ ಎಲ್ಲ ಸಹಜವ ಕೇಳಲಿ ಪ್ರೇಮ ವಿಜ್ಜರೇ ನೋಡು ಬಂದು ಸ್ವಾಮಿ ಕೇಳು ಎಂತ ಗುಬಳೋ ಕಾಣೆ ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಸಂತೈಸಿದುದು. ಕೃಷ್ಣ ಸತ್ಯಭಾಮೆಯರ ಸಂವಾದ. ರಾಗ ನಾದ ನಾಮ ಕ್ರಿಯ ತಾಳ ಅಷ್ಟ ಮತ್ತು ರೂಪಕ. ಮಾನವನು ಕಳೆದವಲ್ಲ ಬಂಧುಗಳ ಮಾನವನು ಕಳೆದವಳ ಇಳೆಯಲ್ಲಿ ಖ್ಯಾತಿಯ ತಳೆದ ಸಂಪನ್ನೆಯ ಚಳುವೆಯ ಕಪಲೆಯ ನಿಲಯವ ಬಿಟ್ಟೀಗ ಏಕಿಲೀಗೈ ತಂದದಿ ಸತ್ಯಭಾಮೆಯ ನುಡಿಗೆ ಕೃಷ್ಣನ ಉತ್ತರ ರಾಗ ಬೇಹಾಗ್ ತಾಳ ಆಟ ಸಿಟ್ಟು ಮಾಡಬೇಡ ಸುಗುಣ ಸಂಪನ್ನ ಶ್ರೀಕೃಷ್ಣನ ನುಡಿ ಕೇಳಿ ಸತ್ಯಭಾಮೆಯ ಉತ್ತರ ರಾಗ ಆರಬಿ ತಾಳ ಏಕ ಮತ್ತು ತಿತ್ತಿತ್ತೆ ಕೆಡು ಕನಸು ಲಿತವ ಕೆಗೆ ಸರ ಮರುಳಾದ ಹೃದಯಲ ಬಿರು ಬಿರು ನಿನ್ನಯ ನುಡಿಗಳ ಜನ್ನಲಿ ನುಡಿಯುವುದು ತರವಲ್ಲ ನುಡಿಯುವುದು ತರವಲ್ಲ ಸತ್ಯಭಾಮೆಯ ನುಡಿಗೆ ಶ್ರೀಕೃಷ್ಣನ ಉತ್ತರ ರಾಗ ಮೋಹನ ತಾಳ ಏಕ ಮಾನಿ ನಿಮ್ಮಣಿ ಕೇಳೆ ಮಾನಿ ನಿಮ್ಮಣಿ ಕೇಳೆ ಕಾರ್ಯವಿದೇನು ದೊಡ್ಡಿತು ಬಾಲೆ ಏಳಂಬಕಿ ಅನುಮಾನ ಬಿಡು ತೋಟ ಸಾಲು ರಾಜಿ ಪೂಜವ ಕೇಳಿದವ ಕೂಟಿಲ ಕುತ್ತಳೆ ಕೇಳೆ ನಾನೇ ಎಂಬುದು ಸದ್ಯ ಎಲ್ಲ ಗುಣಶೀಲೆ ಿದವೆಂದು ನಂಬುದು ಜಟಿಯಣೆ ತೋರುವ ಕೂಟವನ್ನು ಲೇಖಾಜೀನ ಪೋಗಿ ಮಾನಿ ನಿಮ್ಮಣಿ ಕೇಳೆ ಜಯ ಜಯ ಜಯ ಜಯ ಜಯ ತೋಲ ಇದುವರೆಗೆ ಶ್ರೀ ಕೃಷ್ಣ ಪಾರಿಜಾತ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಅಗರಿ ಶ್ರೀನಿವಾಸ ಭಾಗವತ, ಚಂಡೆ ದೀವಾಣ್ ಭೀಮಭಟ್ಟ, ಮತ್ತಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ನಿರೂಪಣೆ ಪರಮೇಶ್ವರ ಐತಾಳ. ಕಿಸಾನವಾಣಿಯಲ್ಲಿ ಇದುವರೆಗೂ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ, ಲಂಬಾಣಿ ಸಮುದಾಯದ ಹಾಡುಗಳು. ಬಾಂಧೆ ಬಾಮ ಬೇಸಿಯೋ ರೇ ಬೇಟಿ ಮಾಲ ಬೇಟೋ ಸೋನೆರಿ ಕಾಟೋಟಿ ಮಲೆ ಬಿಟೋಯೇ ಸೋನೇರಿ ಕಟೋ ದಂಡಿ ದಪದೆ ಗಾಡಿ ಚಡಿ ಅಯ್ಯ ದಂಡಿ ದಪದೆ ಗಾಡಿ ಚಡಿ ಅಯ್ಯ ದಂಡಿ ಚಿನ ಪೆಟ್ಟಣ ದೇಸ ಚಡಿ ಅಯ್ಯ ದಂಡಿ ಚಿನ ಪೆಟ್ಟಣ ದೇಸ ಚಡಿ ಅಯ್ಯ ದಂಡಿ ದಪದೆ ಗಾಡಿ ಚಡಿ ಅಯ್ಯ ದಂಡಿ ದಪದೆ ಗಾಡಿ ಚಡಿ ಅಯ್ಯ ದಂಡಿ ಅಡಿ ಬಾಪುರ ದೇಸ ಚಡಿ ಅಯ್ಯ ದಂಡಿ ಅಡಿ ಬಾಪುರ ದೇಸ ಚಡಿ ದಂಡಿ ದಪದೆ ಗಾಡಿ ಚಡಿ ಅಯ್ಯ ದಂಡಿ ದಪದೆ ಗಾಡಿ ಚಡಿ ಅಯ್ಯ ದಂಡಿ ಸಾಡು ಸಸರ ಅಯ್ಯ ದಂಡಿ ಅಡಿ ಬಾಪುರ ದಸ ಚಡಿ ಅಯ್ಯ ಅಟಿ ಕೆಮಿಟಿ ಬಾಯಿ ಹರಿ ಮಾಸಿ ಕಾಟಿ ಕೆಮಿಟಿ ಬಾಯಿ ಹರಿ ಮೋಸಿಯ ಮಾರೆ ದೊಯ್ಯಾ ತೆ ಕಡೆ ಪೆರ ಬೆಸನಾ ಸುರ ಮಾರೆ ದೊಯ್ಯಾ ತೆ ಕಡೆ ಪೆರ ಬೆಸನಾ ಫೇರಿ ಮಾರೆ ನಾ ಸುರ ಬೆಸನಾ ಸುರ ಮಾ ಫೇರಿ ಮಾರೆ ನಾ ಸುರ ಬೆಸನಾ. ಜನಪದ ಸಂಗೀತದಲ್ಲಿ ಇದುವರೆಗೂ ಲಂಬಾಣಿ ಸಮುದಾಯದವರ ಹಾಡುಗಳನ್ನು ಕೇಳಿದಿರಿ.